ಮುಗಿದಲ್ಲಪ್ಪ. ಇದು ಆರಂಭ ಅಲ್ವಾ, ಎಲ್ಲಿ ಮುಗಿತದೆ ಯುಗಾದಿ ಅಂತಂದ್ರೆ ಆರಂಭ. ಹೌದೌದು, ಇನ್ನು ಆರಂಭ ನಮ್ಗಿನ್ನ. ಖಂಡಿತ, ಈ ಸಲ ಸಂವತ್ಸರವರೇ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಎಲ್ರು ಹೇಳ್ತಾವ್ರೆ. ಮಳೆ ಬೆಳೆ ಚೆನ್ನಾಗಾಗಿ ರೈತರಿಗೆ ಒಳ್ಳೇದಾಗ್ಬಿಟ್ರೆ ಆಯ್ತಪ್ಪ, ಎಲ್ರಿಗೂ ಒಳ್ಳೇದಾಗ್ಲಿ, ರೈತರು ಮಾತ್ರ ಅಲ್ಲ. ನೀನೇನ್ ಸರಿಯಾಗಿ ನಿದ್ದೆ ಗಿದ್ದೆ ಹೊಡೆದು ಮುಖ ಎಲ್ಲ ದಪ್ಪ ಆಗಿರಂಗಿದೆ, ಹಬ್ಬ ಮುಗಿದ ತಕ್ಷಣ ವರ್ಷದಡ್ಕು ತಿಂದು ಬಿಟ್ಟು ಮಲ್ಕೊಬಿಟ್ಟಿದ್ಯಾ ಅನ್ಸುತ್ತೆ. ಮಕ ದಪ್ಪ ಆಗಿರೋದು ಅಂತಂದ್ರೆ ನಿದ್ದೆ ಸರಿಯಾಗಿಲ್ಲ. ಓ ಹಂಗೆ, ಅದಿದ್ರು ಮಕ ದಪ್ಪ ಆಗುತ್ತೆ. ಓ ಏನಪ್ಪ ಶಂಕರಣ್ಣ, ಅಲ್ಲ ಹಬ್ಬ ಮುಗೀತು, ಏನೇನು ಕಾಣ್ಲೇ ಇಲ್ವಲ್ಲ, ಏನ್ ಕತೆ ಅಂತ. ಹಬ್ಬ ಮುಗಿದು ಒಂದ್ ವಾರ ಆಯ್ತಪ್ಪ, ಇನ್ನೂ ಹಬ್ಬದ ಗುಂಗಲ ಇದ್ರಲ್ಲ ನೀವು ಅಂತ. ಹಬ್ಬದು ಅದು ಯಾವಾಗ್ಲೂ ಗುಂಗಿರ್ಬೇಕು ಅಣ್ಣ. ಆ ಗುಂಗಿದ್ರೆ ಮಾತ್ರ ಏನೋ ಒಂಥರ ಅಂದ ಆನಂದ, ಗುಂಗೆ ಇಲ್ಲ ಅಂತಾರ ಏನ್ ಚಂದ. ಹಬ್ಬದ ಗುಂಗು ಅಂತ ಅಂತ ಕೂತ್ಕೊಂಡ್ರೆ ಈ ಮಳೆ ಬೇರೆ ಚೆನ್ನಾಗಲ್ಲಪ್ಪ, ಇದ್ರ ಗುಂಗು ಬೇಕಲ್ಲ ನಮ್ಗೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಏನ್ ಕತೆ ಅಂತ ಹೇಳ್ಬಿಟ್ಟು ಈಗ ಅಣ್ಣೇನೆ ಹೇಳ್ಬೇಕು ನಮ್ಗೆ, ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು. ಆಮೇಲೆ ಈಗ ಅಣೆ ಹೇಳ್ತಾ ಇದ್ದ ಮೀನಕ್ಕ, ಏನಂತ ಈಗ ಸ್ವಲ್ಪ ಈ ಕಾಳ್ಪಳ ತರದ ಹಾಕೊಳ್ಳನ, ಹಾಕಂತಂದ್ರೆ ಈಗ ಬೆಳೆ ಬರ್ಲಿಲ್ಲ ಅಂತಂದ್ರು ಹೊಲಕ್ಕಂತೂ ಜಮೀನಂತೂ ಗೊಬ್ಬರ ಆಯ್ತದೆ, ಆ ತರದ ಏನಾದ್ರು ಮಾಡ್ಕೊಳ್ಳೋಣ ಅಂತಿದ್ದ. ನೀ ಕಣಂಗೆ ಒಂದ್ ವಾರ 15 ದಿನದಲ್ಲಿ ಒಳ್ಳೆ ಮಳೆ ಆಯ್ತಾ ಚೆನ್ನಾಗಿ, ಈಗ ನೋಡ್ ಒಳ್ಳೆ ಹದವಾಗೈತೆ ಭೂಮಿ ಆಯ್ತಾ. ಈಗ ಅಣೆ ಈಗ ಏನ್ ಮಾಡೋಣ ಅಂತೀಯ? ಈಗ ಮೊದ್ಲು ತಯಾರಿ ಮಾಡ್ಕೋಬೇಕು ಶಂಕರಣ್ಣ. ಈಗ ಹೊಲ ಅಂತೂ ಉಳಿಸಾಯ್ತಾ, ಒಂದ್ ಎರಡ್ ಮೂರು ಒಳ್ಳೆ ಮಳೆ ಬಂದು ಉಳಿಸಿದೀವಿ, ಅದ್ರ ಪಾಡ್ಗದ ಕೆಲಸ ಮಾಡ್ತಿರ್ತದೆ. ಏನ್ ಮಾಡ್ಬೇಕು, ಅದ ನಮ್ ಕೆಲಸ, ನಾವು ಮಾಡ್ಬೇಕು. ಮುಂದಕ್ಕೆ ಏನ್ ರಾಗಿ ಹಾಕೋದು, ಆಲೂಗಡ್ಡೆ ಹಾಕೋದು, ಇಲ್ಲ ಏನ್ ಬೆಳೆಯೋದು, ಏನ್ ಬಿಡೋದು ಅಂತೇಳಿ ಯೋಚನೆ ಮಾಡ್ಕೊಂಡು ಅದಕ್ಕೊಂದಷ್ಟು ತಯಾರಿ ಮಾಡ್ಕೋಬೇಕಲ್ಲಪ್ಪ. ಈಗ ಈಗ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಈಗ ನೀನ್ ಕಾರಣ ಹಂಗ ನೋಡು, ಪ್ರತಿಯೊಂದು ರೇಟ್ ಜಾಸ್ತಿ ಆಗಬೇಕು ಎಲ್ಲದೂ, ಬರೀ ಅಂತದಿಂತದ ಅಂತ ಅಲ್ಲ, ಎಲ್ಲದಕ್ಕೂ. ಈಗ ಬೇಳೆಯಿಂದ ಹಿಡಿದು ಸಕ್ಕರೆಯಿಂದ ಹಿಡಿದು ರಾಗಿಯಿಂದ ಹಿಡಿದು ಪ್ರತಿಯೊಂದು ರೇಟ್ ಜಾಸ್ತಿ ಆಗಬೇಕು. ಆ ಇಂಥ ಟೈಮಲ್ಲಿ ನಾವ್ ಎಲ್ ತಂದು ಮಾಡೋಣ? ಅದು ನಿಜ ಬಿಡು, ನಾನು ಉಳಿಸ್ತೀನಿ ಅಂತ ಅನ್ಕೊಂಡು ಇನ್ನೊಂದ್ ಗಂಟೆ ಹೆಚ್ಚಿಗೆ ಉಳಿಸೋಣ ಅಂತ ಉಳಿಸ್ಕೊಳ್ಳೋದು. ಈಗ ಅವರೆಲ್ಲವ ಜಾಸ್ತಿ ಆಗೈತೆ ಈ ಪೆಟ್ರೋಲ್ ಮತ್ತೆ ಇವೆಲ್ಲವ ಡೀಸೆಲ್ ರೇಟ್ ಅಂತ ಅನ್ಕೊಂಡು ಏನು 100-200 ರೂಪಾಯಿ ಜಾಸ್ತಿ ಮಾಡೋರು ಅಲ್ಲ. ಎಲ್ಲದಕ್ಕೂ ಈಗ ಇವರು ಏನಾಗ್ಬಿಡ್ತು ಅಂತಂದ್ರೆ, ಪ್ರತಿಯೊಂದಕ್ಕೂ ಪೆಟ್ರೋಲ್ ರೇಟ್ ಹೇಳಕ್ ಬರ್ತಾರೆ, ಪ್ರತಿಯೊಂದಕ್ಕೂ ಈ ಡೀಸೆಲ್ ರೇಟ್ ಹೇಳ್ತಾರೆ, ಅದ್ ಜಾಸ್ತಿ ಆಗೋದು ಇದ್ರ ರೇಟ್ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಈಗ ಏನ್ ತಗ ಬಂದ್ ತಿನ್ನೋದು, ಏನ್ ಬೆಳೆಯೋದು ಅನ್ನೋದೇ ಸಮಸ್ಯೆ ಆಗ್ಬಿಟ್ಟಿಲ್ಲ. ಅದ್ ಹೆಂಗೆ ಅಂತ ಅಂದ್ರೆ, ಈ ಪೆಟ್ರೋಲ್ ಡೀಸೆಲ್ ಹೆಂಗೆ ಅಂತ ಅಂತಂದ್ರೆ, ಅದ್ರ ರೇಟ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಅದೆಲ್ಲಾದ್ರ ಮೇಲೆ ಡಿಪೆಂಡ್ ಅಂದ್ರೆ, ಈಗ ಏನು ಅಂತಂದ್ರೆ ಈಗ ಅದೆಲ್ಲ ಪೂರ್ತಿ ವೆಹಿಕಲ್ ಅಲ್ಲೇ ಬರಬೇಕು, ವೆಹಿಕಲ್ ಮೇಲೆ ಬರಬೇಕು ಅಂತಂದ್ರೆ ಪೆಟ್ರೋಲ್ ಹಾಕ್ಲೇಬೇಕು, ಹಂಗಾಗಿ ಪ್ರತಿಯೊಂದು ದುಬಾರಿ. ಈಗ ಭತ್ತ ರಾಗಿಯನ್ನ ನಾವು ಬೆಳಿಬಹುದು, ಇನ್ ಉಳಿದವ ಹಂಗೆ ಈ ಜೀರಿಗೆ ಆಗ್ಬೋದು, ಮೆಣಸ್ ಆಗ್ಬೋದು, ಮತ್ತೊಂದಾಗ್ಬೋದು, ಇಲ್ಲೆಲ್ಲ ಬೇರೆ ಬೇರೆ ಕಡೆ ಬೆಳಿತಾರಲ್ಲಪ್ಪ. ಈ ಕಾಶ್ಮೀರದಲ್ಲಿ ಕೆಲವು ಬೆಳಿತಾರೆ, ಬಿಹಾರದಲ್ಲಿ ಬೆಳಿತಾರೆ, ಆಮೇಲೆ ಈಶಾನ್ಯ ರಾಜ್ಯಗಳು ಅಂತ ಹೇಳ್ಬಿಟ್ಟು ಅಸ್ಸಾಮು ಅವೆಲ್ಲ ಅಲ್ಲಿ ಬೆಳೆದ ಇಲ್ಲಿ ತರಿಸ್ಕೊತೀವಿ, ಇಲ್ಲಿ ಬೆಳೆದ ಅಲ್ಲಿ ತರಿಸ್ಕೊತೀವಿ ಆಯ್ತಾ. ಈಗ ಹಂಗೆ ಇಲ್ಲಿ ನಾವೇನ್ ಭತ್ತರಾಗಿ ಬೆಳಿತೀವೋ ಇದು ಇನ್ನೊಂದ್ ಕಡೆಗೆ ಹೋಗ ಅಂತ ವಸ್ತುನೇ. ಇಲ್ಲಿ ನಮ್ಗೇನೋ ಒಂಚೂರು ಸತ್ವಾಗಿ ಸಿಗ್ಬೋದು, ಬೇರೆ ಊರಿಗೆ ಹೋಯ್ತು ಅಂತ ಅಂದ್ರೆ ಜಾಸ್ತಿ ಅದ್ರ ಮೇಲೆ ಜಾಸ್ತಿ ಆಗೇ ಆಗ್ಬೇಕಲ್ಲ. ಹಂಗಾಗಿ ಪ್ರತಿಯೊಂದ್ರ ಮೇಲೂ ಇವು ಭಾರಿ ಪರಿಣಾಮ ಬೀರ್ತವಂತೆ. ಅದಕ್ಕೆ ಅದ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಎಲ್ಲ ಒಂದ್ ಕಡೆಯಿಂದ ಜಾಸ್ತಿ ಆಯ್ತು ಅಂತ ಹೇಳಿ, ಮಸಾಲೆ ದೋಸೆ ಇಡ್ಲಿ ಮತ್ತೆ ವಡೆ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟವ್ರೆ. ಒಂದ್ ವಾರದಿಂದ ಹೋಟ್ಲ ಕಡೆಗೆ ಹೋಗೇ ಇಲ್ಲ ನೋಡ್ ನಾನು ಹೇಳ್ಬೇಕಾರೆ. ಏನು ಅನಾಮತ 5 ರೂಪಾಯಿ ಜಾಸ್ತಿ ಮಾಡೋರಪ್ಪ ಎಲ್ಲಾದ್ರ ಮೇಲೆ, ವಡೆ ಮೇಲೆ 5 ರೂಪಾಯಿ ಜಾಸ್ತಿ, ಇಡ್ಲಿ ಮೇಲೆ 5 ರೂಪಾಯಿ ಜಾಸ್ತಿ, ದೋಸೆ ಮೇಲೆ 5 ರೂಪಾಯಿ ಜಾಸ್ತಿ. ಪಾಪ ಅವ್ರು ತಾನೆ ಹಿಂದೆಲ್ಲ ತರಬೇಕು ಶಂಕರಣ್ಣ. ಅಲ್ಲ ಅದು ನಿಜ, ಸಿಲಿಂಡರ್ ರೇಟ್ ಅಷ್ಟೊಂದು ಜಾಸ್ತಿ ಆಯ್ತು, ಗ್ಯಾಸ್ ಜಾಸ್ತಿ, ಈ ಕಾಳು ಕಡ್ಡಿ ರೇಟ್ ಗಳೆಲ್ಲ ಜಾಸ್ತಿ ಆಯ್ತಾವೆ. ಅಲ್ಲ ನೀನ್ ಹೇಳಂಗ, ಈಗ ಅಪರೂಪಕ್ಕೆ ಯಾವಾಗ್ಲಾರು ಒಂದೊಂದ್ಸಲ ದಾಟ ಕಡೆ ಹೋದಾಗ ಹೋಟಲ್ಲಿ ತಿನ್ನುವ, ಈಗ ಹಿಂಗ್ ಜಾಸ್ತಿ ಇನ್ನೇನ್ ತಿನ್ನೋದು, ಏನೋ ಪ್ಯಾಟಕ್ ಹೋಗ್ಬೇಕು ಅಂದ್ರೆ ಬುತ್ತಿ ಕಟ್ಕೊಂಡು ಹೋಗ್ಬೇಕು, ಇಲ್ಲ ಹಸ್ಕ ಬಂದ್ ಮನೇಲಿ ತಿನ್ಬೇಕು. ಇಲ್ಲ ಅಂತ ಅಂದ್ರೆ ಯಾರು ಫ್ರೆಂಡ್ಸ್ ಫಂಡ್ಸ್ ಇರ್ತಾರಲ್ಲ ಬಿಡು, ಅವ್ರ ಮನೆಗೆ ಕರೆದಂಗ ಇರ್ತಾರ ಅವರು. ನಿಜ ಕರೆದ ಕರಿತಾರ, ಹೋಗೋದು ಏನೋಚೂರು ತಿನ್ಕೊಳ್ಳೋದು ಬರೋದು. ಈಗ ಮೀನಕ್ಕಾದ್ರೆ ಒಂಥರ ಅವಳು ವಾರಕ್ಕೆ ಒಂದ್ಸಲ ಎರಡ್ ಸಲ ಹೆಂಗಿರೋ ಬ್ಯಾಂಕಿಗೆ ಅಂತ ಹೋಯ್ತಿರ್ತಾಳೆ, ದುಡ್ಡು ಇರ್ತಾಳೆ, ದುಡ್ಡು ತಗತಾಳೆ, ತಿನ್ಕತಾಳೆ, ಬರ್ತಾಳೆ ಆಯ್ತಾ. ಹೋಗೋದ್ನು ಹೇಳಕ್ಕಲ್ಲ, ಬರೋದ್ನು ಹೇಳಕ್ಕಲ್ಲ. ನಮ್ಗೆ ಕತೆ ಬೇಡ ಬಿಡಪ್ಪ. ಯಾಕೆ ಅಂತ ಅಂತಂದ್ರೆ, ಈರುಳ್ಳಿ ರೇಟ್ 200 ರೂಪಾಯಿ ಆದಾಗ್ಲೇ ದಿವಸ ಈರುಳ್ಳಿ ದೋಸೆ ಮಾಡ್ಕೊಂತಿದ್ರು. ಹೌದೌದೌದು, ಇನ್ನ ಈ ಟೈಮ್ ಅಲ್ಲಿ ಬಿಟ್ಟಲ್ಲ ಅವಳು. ಇಲ್ಲ 5 ಕೆಜಿ ಈರುಳ್ಳಿ ಅಪ್ಪ, ಈಗ ನೀನ್ ಪಕೋಡ ಮಾಡ್ತೀಯ, ದೋಸೆ ಮಾಡ್ತೀಯ, ಏನೇನ್ ಮಾಡ್ತೀಯ, ಮಾಡ್ಕೊಟ್ಬಿಡು ಹೊತ್ತಲಾಗಿ. ಈಗ ನೋಡಿ, ನಾವು ನೋಡಿ ಈ ತರ ಆಲೋಚನೆ ಮಾಡ್ತಿರ್ತೀವಿ ಶಂಕರಣ್ಣ, ಯಾವಾಗಲೂ ಈ ತರ ಆಲೋಚನೆ ಮಾಡ್ತಿರ್ತೀವಿ, ಅದ ನಾವು ಇಂಪ್ಲಿಮೆಂಟ್ ಮಾಡ್ಬಿಡ್ತೀವಿ. ಯಾಕೆಂದ್ರೆ ಈಗ ನೋಡೋ, ನೀನ್ ಆಗ್ಲೇ ಹೇಳದೆ, ಈಗ ನಾವು ಅಪರೂಪಕ್ಕೆ ಯಾವಾಗಲೂ ಒಂದ್ಸರಿ ಹೋಟ್ಲಿಗೆ ಹೋಗುವ, ಇಷ್ಟೊಂದು ರೇಟ್ ಜಾಸ್ತಿ ಆದ್ರೆ ಹೆಂಗ್ ಹೋಗೋದಪ್ಪ ಅಂತ ಅನ್ಕೊಂಡು, ನೆಕ್ಸ್ಟ್ ಹೋದಾಗ ಹೋಗೋದಿರ್ಲಿ, ಹೋಟ್ಲ್ ಕಡೆಗೆ ತಿರುಗು ನೋಡಕ್ಕಲ್ಲ ನೀನು ಆಯ್ತಾ. ಇಂಥವ ನಾವು ಜೀವನದಲ್ಲಿ ಅಳವಡಿಸ್ಕೊತೀವಿ. ಆದ್ರೆ ಇದನ್ನು ಮೀರಿ ಇನ್ನೂ ಕೆಲವು ವಿಷಯಗಳವೆ ಶಂಕರಣ್ಣ. ನಾವು ಬರೀ ಅದೊಂದ್ರಲ್ಲಿ ಇದ್ ಮಾಡ್ಕೊಳ್ಳೋ ಅಂತದ್ದಲ್ಲ, ಬೇರೆದ್ರಲ್ಲೂ ಒಂದಷ್ಟು ಅಳವಡಿಕೆ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಹೆಂಗಪ್ಪ ಅಂತ ಅಂದ್ರೆ, ಈಗ ನಾವೇನ್ ಖರ್ಚು ಮಾಡ್ತೀವಲ್ಲಪ್ಪ, ಗೊಬ್ಬರಕ್ಕೆ, ಬೀಜಕ್ಕೆ, ಉಳಕ್ಕೆ, ಮಾಡಕ್ಕೆ ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ತೀವಲ್ಲ, ಅದ್ರಲ್ಲೂ ಕಡಿಮೆ ಮಾಡ್ಬೇಕು ಅಲ್ಲ. ಈಗ ಹೊಲ ಉಳಿಸೋದು ಉಳಿಸಲೇಬೇಕು ಆಯ್ತಾ, ಟ್ರಾಕ್ಟರ್ ತತ್ತಾನೆ ಅವನಿಗೆ ದುಡ್ಡು ಕೊಡಬೇಕು. ಈಗ ಬೀಜ ಹಾಕೋದಾದ್ರೆ ನೋಡಪ್ಪ ಈಗ ಮಿನಿಮಮ್ ಒಂದು ಎಕರೆಗೆ ಎಷ್ಟು ಕೆಜಿ ಬೇಕು ಅಷ್ಟು ಕೆಜಿ ಹಾಕ್ಲೇಬೇಕಾ, ಎಷ್ಟು ಗೊಬ್ಬರ ಹಾಕ್ಬೇಕು ಹಾಕ್ಲೇಬೇಕಾ, ಅದ್ರಲ್ಲಿ ಕಡಿಮೆ ಮಾಡೋದಂತೀಯ? ಅದೇ ಅದೇ ಮತ್ತೆ ಈಗ ಅದೇನು ಅಂತ ಅಂದ್ರೆ ಶಂಕರಣ್ಣ, ಈಗ ನಮ್ ದೇಶದಲ್ಲಿ ಈ ರೈತ ಕುಟುಂಬಗಳವಲ್ಲ, ಈ ರೈತ ಕುಟುಂಬಗಳದ್ದು ಆದಾಯ ಸುಮಾರು 12-13 ಸಾವಿರ ಅಂತ ಅಂದಾಜು ಮಾಡೋರೆ. ಅಂದಾಜು ಅಂದಾಜು ಒಂದ್ ತಿಂಗಳಿಗೆ 12-13 ಸಾವಿರ. 12-13 ಸಾವಿರ ಅಂತ ಅಂದ್ರೆ ಅದೇನು ದೊಡ್ಡದು ಅಂತ ಅಲ್ಲ, ಬಾರಿ ಕಡಿಮೆನೆ ಆಯ್ತದ. ಯಾಕೆಂತಂದ್ರೆ ಕೃಷಿ ಕೆಲಸ ಅಂದ್ರೆ ಯಾರೋ ಒಬ್ಬರು ದುಡಿಯೋ ಅಂತದಲ್ಲ, ಮನೆ ಮಂದಿ ಮನೆ ಮಕ್ಕಳು ಸೇರ್ಕೊಂಡು ಮಾಡೋ ಅಂತದ್ದು. ಇದು ಅವರೇಜ್ ಹೇಳ್ತಿರೋದು, ಸ್ವಲ್ಪ ಒಬ್ರಿಗೆ ಜಾಸ್ತಿನೂ ಇರ್ಬೋದು ಇನ್ನು ಕಡಿಮೆನೂ ಇರ್ಬೋದು, ಅವರೇಜ್ ಮಾಡಿದ್ರೆ ಇಷ್ಟು ಬರ್ತದೆ ಅಂತ ಅನ್ಕೊಂಡು ಮಾಡೋರೆ ಸರಾಸರಿ ಸರಾಸರಿ. ಇದು ಬಾರಿ ಕಡಿಮೆ ಆಯ್ತು ನಮ್ ದೇಶದಲ್ಲಿ. ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ ಪ್ರಧಾನ ಮಂತ್ರಿಗಳು ಈ ರೈತರ ಆದಾಯ ದ್ವಿಗುಣ ದ್ವಿಗುಣ ಅಂತ ಮಾತಾಡೋದಿಲ್ಲ, ಅದು ಡಬಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಇದು ಡಬಲ್ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಮೂಲಭೂತವಾಗಿ ಏನ್ ನಾವು ಖರ್ಚು ಮಾಡ್ತಿದೀವ ಅದು ಕಡಿಮೆ ಮಾಡಬೇಕು. ಇದು ಪಾಯಿಂಟ್, ಅಲ್ಲಿಂದ ಶುರು ಆಗ್ಬೇಕು ಅಂತ ಹೇಳೋದವ್ರು. ಕಡಿಮೆ ಮಾಡಿ ಮಾಡ್ಕೊಳ್ಳಿ. ಇದು 2017 ಇಸ್ವಿಲೆಯ ಒಂದು ಇದ್ ಮಾಡ್ಬಿಟ್ರು, ಒಂದ್ ಸಂಶೋಧನೆ ಮಾಡ್ಬಿಟ್ರು, ಹೆಂಗ್ ನಡೀತೈತೆ ಏನು, ಯಾಕೆ ರೈತರಿಗೆ ಲಾಭ ಆಯ್ತಾ ಇಲ್ಲ, ಯಾಕೆ ಇಷ್ಟು ಕಡಿಮೆ ಆಯ್ತಾ ಅಂತ ಸಂಶೋಧನೆ ಮಾಡಿದ್ರಲ್ಲ. ಇದ್ರ ಪ್ರಕಾರ ಏನಾಯ್ತು ಅಂತ ಅಂದ್ರೆ ಖರ್ಚು ಜಾಸ್ತಿ ಮಾಡ್ತಾವ್ರೆ. ಈ ಖರ್ಚು ಮಾಡ್ತಾರೆ ಕೈಯಿಂದ ಹೋಯ್ತದ, ಹಿಂದೆಲ್ಲ ಉಳಿತದೆ. ಈ ಖರ್ಚು ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಖರ್ಚು ಕಡಿಮೆ ಮಾಡಿದ್ರೆ ಮಾತ್ರವ ರೈತರದ್ದು ಆದಾಯ ದ್ವಿಗುಣ ಆಗಕ್ಕೆ ಸಾಧ್ಯ, ಇಲ್ಲ ಅಂತ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ವರದಿನ ಕೊಟ್ಬಿಟ್ರು. ಅದ್ರ ಜೊತೆಗೆ ಸಮಗ್ರ ಕೃಷಿ ಮಾಡ್ಬೇಕು ಇಂತವೆಲ್ಲ ಹೇಳ್ಕೊಟ್ರು. ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ತರದನ್ನು ಮಾಡ್ಬೇಕು ಅಂತವ. ಈ ಕಡೆ ಕೋಳಿ ಸಾಕಬೇಕು, ಹಂದಿ ಸಾಕಬೇಕು, ಆಯ್ತಾ, ದನ ಕರುಗಳು ಇಟ್ಕೋಬೇಕು. ಇದ್ರ ಜೊತೆಗೆ ಬೇರೆ ಬೇರೆ ಕೃಷಿ, ಈಗ ನೋಡಪ್ಪ ಈಗ ಹೊಲದಲ್ಲಿ ಸಾಧ್ಯವಾದ್ರೆ ಒಂದು ಹೊಂಡ ತೆಗೆಸ್ಕೊಬಿಟ್ಟು ಮೀನ್ ಗಿನ್ ಬಿಟ್ಕೋಬಹುದು ಆಯ್ತಾ. ಎಲ್ಲಾ ತರದಲ್ಲೂ ಆದಾಯ ಬರ್ತದೆ ಅಂದ್ರೆ ನೀನ್ ಹೇಳಂಗೇಣಯ್ಯ, ನಾವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕಾಗುತ್ತೆ. ಬರೀ ದಡ ದಡ ದುಡ್ಡು ದುಡ್ಡು ಅಷ್ಟೇ ನಮ್ ಜನ. ಹಂಗ ಖರ್ಚು ಕಡಿಮೆ ಮಾಡೋದು ಅಂತ ಹೆಂಗಪ್ಪ ಅಂಗಾರ, ಖರ್ಚು ಕಡಿಮೆ ಮಾಡ್ಬೇಕು. ಹೆಂಗ್ ಮಾಡ್ತೀಯ? ಅದ ಪ್ರತಿಯೊಂದು ನಾವು ಒಂದ್ಸಲ ಲೆಕ್ಕ ಬರೆದ್ ಇಟ್ಕೋಬೇಕು. ಇದನ್ನ ಬೀಜಕ್ಕೆ ಎಷ್ಟು ಖರ್ಚು ಮಾಡಿದೆ, ಗೊಬ್ಬರಕ್ಕೆ ಎಷ್ಟು ಖರ್ಚು ಮಾಡಿದೆ, ಕೂಲಿ ಎಷ್ಟು ಕೊಟ್ಟೆ, ಇವೆಲ್ಲ ಒಂಚೂರ್ ಲೆಕ್ಕಾಚಾರ ಇದ್ರೆ ನಮ್ಗೆ ಮುಂದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಾಯ್ತದೆ. ಲೆಕ್ಕ ಇಲ್ಲ ಅಂತ ಅಂದ್ರೆ ಹೌದು, ಜೋಬಲ ದುಡ್ಡು ಇರ್ತದೆ, ನಿಮ್ಗೆ ಎಲ್ಲೋ ಬರ್ತದೆ ಕೊಡ್ತೀಯ, ತೆಗೆದು ಕೊಡ್ತೀಯ, ದುಡ್ಡು ಇಲ್ಲ ಅಂತ ಅಂದ್ರೆ ಯಾರ್ತಲ್ಲ ಹೋಗಿ ಸಾಲ ಕೇಳ್ತೀಯ, ಮೀನಾಕಿಲ್ವಾ ಕೊಡ್ತಾಳ ಬೇಡ ಅಂತಾಳೆ, ತಗಳಪ್ಪ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಯಾಕೆಂದ್ರೆ ಕಚ್ಚ ಸುಖ ಅಂತ ಅಂತಾರೆ, ಒಬ್ರಿಗೊಬ್ರು ಆಗ್ಬೇಕಲ್ಲ ಅಂತ ಕೊಡ್ತಾಳೆ. ಈ ತರ ಮಾಡ್ಕೊಂಡು ಮಾಡ್ತಾ ಇದೀವಿ. ಈಗ ಬಹಳ ನಾವು ನೋಡಪ್ಪ ದುಡ್ಡು ಜಾಸ್ತಿ ಖರ್ಚು ಮಾಡೋದು ಯಾವ್ದಕ್ಕೆ, ಈ ಬೀಜ. ಬೀಜಕ್ಕೆ ಯಾಕೆ ನಾವು ಪ್ರತಿ ವರ್ಷ ದುಡ್ಡು ಖರ್ಚು ಮಾಡ್ಬೇಕು? ನಾವೇ ಬೀಜ ಮಾಡ್ಕೊಳ್ಳೋಣ ಬಿಡು, ನಾವೇ ಬೀಜ ಮಾಡ್ಕೊಳ್ಳೋದು, ಒಂದ್ ವರ್ಷ ಸ್ನಾನ ಮಾಡೋದು, ಒಂದ್ ವರ್ಷ ನೀನ್ ಮಾಡೋದು, ಇನ್ನೊಂದ್ ವರ್ಷ ಮೀನಕ್ ಮಾಡೋದು, ಹಂಚ್ಕೊಳ್ಳೋದು. ಏನ್ ಬೀಜ ಅಂದ್ರೆ ಕುಂಟಾಲ್ ಕಟ್ಲಬೇಕಾ? ಇಲ್ಲ ಇಲ್ಲ, ಏನ್ ಒಂದ್ 5-6 ಸಾವಿರ ರಾಗಿ ಬೇಕಾಯ್ತು ನಮ್ಗೆ, ಅಷ್ಟೇ ಅಷ್ಟೇ, ಒಂದ್ 25-30 ಕೆಜಿ ಭತ್ತ ಬೇಕಾಯ್ತದೆ, ನಾವೇ ಮಾಡ್ಕೊಳ್ಳೋಣ ಬಿಡು. ಹೌದು, ಇದು ಒಂದು. ಎರಡನೇದಾಗಿ ಈಗ ನಾವು ಇನ್ನೂ ಬಾರಿ, ನಾನು ಈಗ್ಲೂ ನೋಡ್ತೀನಲ್ಲ ಶಂಕರಣ, ಈ ನಮ್ಮೂರಲ್ಲಿ ಮತ್ತೆ ಪಕ್ಕದೂರಲ್ಲಿಲ್ಲವ, ಈಗ್ಲೂ ಕಾಡಿ ಬೇಡಿ ಆದ್ರೂ ಕರ್ಕೊಂಬಂದ್ಬಿಟ್ಟು ಬನ್ನಿ ನಾಟಿ ಮಾಡೋಣ ಅಂತ ಅನ್ಕೊಂಡ್ ಕರ್ಕೊಂಬರ. ಅಂದ್ರೆ ರಾಗಿ ನಾಟಿನೂ ಅಷ್ಟೇ. ಈಗ ಈಗ ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ ಶಂಕರಣ, ಈಗ ನಾವಾಗ್ಲೇ ಮಾತಾಡ್ದಂಗೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಇವತ್ತು ನಾನು ಬರೀ 100 ಕೊಡ್ತೀನಿ, 150 ಕೊಡ್ತೀನಿ, 200 ಕೊಡ್ತೀನಿ ಅಂತ ಅಂದ್ರೆ ಯಾರು ಬರ್ತಾರೆ? ಕೂಲಿ ಜಾಸ್ತಿ ಆಗ್ಬೇಕು, ಅವ್ರ ಜೀವನ ಮಾಡೋದ್ ಬೇಡವಾ? ಅವ್ರಿಗೆ ಮಕ್ಳು ಮರಿ ಇಲ್ವಾ? ಅದ್ ಮಾಡ್ಕೊಳ್ಳೇಬೇಕಲ್ಲ, ಅದಕ್ಕೋಸ್ಕರ ಅವ್ರು ಬರೋದಿಲ್ಲ, ಜಾಸ್ತಿ ಕೇಳಕ್ ಹೇಳ್ತಾರೆ ಆಯ್ತಾ, ಜೀವನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಕ್ ಹೇಳ್ತಾರೆ, ಕೊಡ್ಲೇಬೇಕಾಯ್ತದೆ. ಈಗ ಅದಕ್ಕೆ ಅದು ಒಂಚೂರು ಕಡಿಮೆ ಮಾಡ್ಕೊಳ್ಳೋದಪ್ಪ, ಕಡಿಮೆ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಳ್ಳೋದು? ಈಗ ಅದನ್ನೇ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಈಗೆಲ್ಲ ಮಿಷನ್ ಬಂದವೆ, ನಿಮ್ಗೇನು ಒಂದು 5,000 ರೂಪಾಯಿ ಖರ್ಚಾಗತ್ತಕ್ಕೆ 1,500-2,000 ರೂಪಾಯಿ ಖರ್ಚಾಯ್ತದೆ, ಖರ್ಚು ಕಡಿಮೆ ಮಾಡ್ಕೊಳ್ಳಿ, ಮಿಷನ್ ತಗೊಂಬನ್ನಿ. ಮಿಷನ್ ಸಿಗ್ಲಿಲ್ವಾ? ಸರ್ಕಾರದಿಂದಲೇ ಕೊಡ್ತೀವಿ ನಾವು, ಸಬ್ಸಿಡಿ ಕೊಡ್ತೀವಿ, ಈ ಕೃಷಿ ಯಂತ್ರಧಾರಿ ಯೋಜನೆಯಲ್ಲಿ ಕೊಡ್ತೀವಿ, ತಂದು ನಿಮ್ಮ ಊರಲ್ಲಿ ಇಡ್ತೀವಿ, ಬಾಡಿಗೆ ತಗೊಂಡೋಗಿ ನಾಟಿ ಮಾಡಿಸ್ಕೊಳ್ಳಿ, ಇದು ಹೇಳ್ತಾರೆ. ಇನ್ನು ಕೆಲವರು ಬುದ್ಧಿವಂತರು ರೈತರವ್ರೆ, ಆ ಮಿಷನ್ ಬೇಡ ಎಂತದ್ದು ಬೇಡ ಅಂತ ಅನ್ಕೊಂಡು ಈಗ ನಾವೆಲ್ಲ ನಾಟಿ ಮಾಡ್ತೀವಪ್ಪ, ರಾಗಿ ತಗೊಂಡೋಗೋದು ಚೆಲ್ಲೋದು, ಚಿಲ್ಕೆ ಹಲ್ಬೆ ಹೊಡೆಯೋದು, ಒಂದೊಂದು ದಿವಸ ವಾರಕ್ಕೊಂದ 2-3 ಹಲ್ಬೆ ಹೊಡೆದ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗುತ್ತದೆ ರಾಗಿ. ಅದು ಎಷ್ಟು ಚೆನ್ನಾಗ್ ಬರ್ತದೆ ಅಂದ್ರೆ ನಾಟಿ ಮಾಡೋದಕ್ಕಿಂತ ಚೆನ್ನಾಗ್ ಬರ್ತದೆ. ಭತ್ತಕ್ಕೂ ಮಾಡ್ಬೋದು, ಹಂಗೆ ಚಿಲ್ಕೆ ಭತ್ತ ಮಾಡ್ಬೋದು, ಮಾಡ್ತಾರೆ ಕೆಲವರು. ಈಗ ನಮ್ಮ ಫ್ರೆಂಡ್ ಗಳೇ ಒಂದಿಬ್ರು 3 ಜನ ಮಾಡ್ಬಿಟ್ಟವ್ರೆ. ಈಗ ಒಂದು ಬರಕಲ್ಲ ಶಂಕರಣ, ಕೆಲ್ಸಕ್ಕೆ ಬರಕಲ್ಲ, ಈಗ ಬೇರೆ ಬೇರೆ ಬೇರೆ ಬೇರೆ ಕೆಲಸ ಹುಡ್ಕೊಬಿಟ್ಟವ್ರೆ ಆಯ್ತಾ. ಬಂದ್ರುವೆ ಈಗ ಅವ್ರಿಗೆ ಕೇಳ್ದಷ್ಟು ತಂಬಳ ಕೊಡ್ಬೇಕು, 500-600 ಕೊಟ್ಬಿಟ್ಟು ರೈತ ಬದುಕಾಯ್ತಾ? ಅಲ್ಲ, ಸಾಲಿಗೆ ಮಧ್ಯ ಒಂದೊತ್ತು ವ್ಯವಸ್ಥೆ ಮಾಡ್ಬಿಟ್ಟು ಆಯ್ತಾ, ಸಂಜೆ ಅವತ್ತಿಂದ ಅವತ್ತಿಂದ ಅವತ್ತೇ ಕೊಟ್ಟು ಕಳ್ಸ್ಬೇಕು, ಎರಡು ದಿನ ಬಿಟ್ಟು ಕೊಡ್ತೀನಿ, 3 ದಿನ ಬಿಟ್ಟು ಕೊಡ್ತೀನಿ ಅಂತ ನಾವು ಕಾರ್ಡ್ ಅಂದ್ರೆ ಬರಕೆ ಇಲ್ಲ ಆಮೇಲೆ ಕೆಲ್ಸಕ್ಕೆ. ಅವ್ರು ಸಾಲ ಹೇಳಿಸ್ನ ಕಳ್ಕೊಬೇಡಿ ಅಂತ ಅಂತ ಮೊದ್ಲು ಹೇಳ್ಬಿಡ್ತಾರ ಅವ್ರು. ಅದಕ್ಕೋಸ್ಕರವ ಈ ತರದವೆಲ್ಲ ಅವೆ. ಆಮೇಲೆ ಕೊಯ್ಲಾದ್ರೂ ಅಷ್ಟೇ, ಈ ಕೊಯ್ಲು ಮಾಡಕ್ಕೆ ಎಂತ ಮಿಷನ್ ಬಂದವೆ ಅಂತೀಯ? ಮಾತಾಡ್ತಿದ್ರೆ ಮಿಷನ್ ಹಾಕಂತ ಮಿಷನ್ ಏನ್, ಅದೇ ಕುಯ್ದು ಅದೇ ಒಕ್ಕಣೆ ಮಾಡಿ ಭತ್ತ ತುಂಬಕೊಳ್ಳೋದ ಚೀಲ ತಗೊಂಡೋಗ್ಬಿಟ್ಟು ಕೊಯ್ಲು ಅಂತ ಅಂದ್ರೆ ಮೊದ್ಲೆಲ್ಲ ಹೆಂಗೆ ಅಂದ್ರೆ ಕೊಯ್ಲು ಅಂತ ಅಂದ್ರೆ ಕೊಯ್ಲು ಮಾಡ್ತಿದ್ದ ಮೊದ್ಲು ಆಮೇಲೆ ಗುಡ್ಡೆ ಹಾಕ್ತಿದ್ದೋ ಆಮೇಲೆ ಒಣಗಿಸ್ತಾ ಇದ್ದೋ ಆಮೇಲೆ ಬಣ ಮಾಡ್ತಿದ್ದೋ ಆಮೇಲೆ ತಂದು ಬಡಿತಿದ್ದೋ ಅದಕ್ಕೂ ಅದಕ್ಕೂ ಹೆಚ್ಚು ಕಮ್ಮಿ ಒಂದ್ ತಿಂಗಳು ಡಿಫರೆನ್ಸ್ ಇರ್ತಾ ಈ ಕುಯ್ಬೇಕು ಅಂತ ಅಂದ್ರೆ ಮೊದ್ಲಿನ ಚೀಲ ಹೊಂದ್ಸ್ಕ ಅಂತ ರೆಡಿ ಅಲ್ಲೇ ಕುಯ್ದು ಅಲ್ಲೇ ಮೂಟೆ ಕಟ್ಟಿ ಕೊಟ್ಬಿಡ್ತದೆ ಅಂತದ್ದು ಮಾಡ್ಕ ಅಂತ ಹೇಳ್ಬಿಟ್ಟು ಹಂಗ್ ನೋಡಿದ್ರೆ ಶಂಕರಣ್ಣ ಈ ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಈ ನಮ್ಮ ಸ್ವಲ್ಪ ಕಡಿಮೆ ಆಯ್ತದ ಯಾಂತ್ರೀಕರಣ ಅಂತೀವಲ್ಲ ಎಲ್ಲೂ ಕಾಣದೇ ಇಲ್ಲಪ್ಪ ಅಲ್ಲ ಮಿಷಿನೇ ಬರಕಲ್ಲ ಯಾಕಂತಂದ್ರೆ ಈಗ ಹೊಂದಾಣಿಕೆ ಹೆಚ್ಚಾಗ್ಬಿಟ್ಟು ನಮ್ ನಮ್ಮಲ್ಲಿ ನಾವೇ ಮಾಡ್ಕತೀವಲ್ಲ ಹಂಗಾಗಿ ಮಿಷಿನ್ ಕಡೆಗೆ ನಾವು ಗಮನ ಹರಿಸಿಲ್ಲ ಮತ್ತೊಮ್ಮೆ ಕೆಲವೊಂದು ನಾವು ನೋಡು ಇಲ್ಲ ಬಿಡು ಈಗ ಕೆಲವೊಂದು ಮಿಷಿನ್ಗಳವೆ ಈ ಗದ್ದೆ ನಾಟಿ ಮಾಡಿ ಮಿಷಿನ್ ಬಂದೈತಪ್ಪ ನಾವು ನೋಡೇ ಇಲ್ಲ ಕೇಳಿದಿವಿ ಹಂಗೆ ಈ ನಮ್ ಜನಗಳು ನಾವು ನಾವುಗಳು ಎಲ್ಲ ಒಟ್ಟೊಟ್ಟಿಗೆ ಇರೋದ್ರಿಂದ ನಮ್ಗೆ ನೀನ್ ಹೇಳಂಗೆ ಅದ್ರ ಕಡೆ ಸ್ವಲ್ಪ ಗಮನ ಕಡಿಮೆ ಮತ್ತೆ ಕಂಡಿಲ್ಲ ಯಾಂತ್ರಿಕತೆ ನಮ್ ಕಡೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು ಏನ್ ಈ ದಾವಣಗೆರೆ ಮತ್ತೆ ಗಂಗಾವತಿ ರಾಯಚೂರು ಕಡೆಗೆ ಹೋದ್ರೆ ಮನುಷ್ಯರ ಬದಲಿಗೆ ಬರೀ ಮಿಷನ್ ನಿಂತಿರ್ತವೆ ಗದ್ದಲ್ಲವ ನೆಡಕ್ಕೂ ಅವೆಯ ಕುಯ್ಯಕ್ಕೂ ಅವೆಯ ಏನ್ ಆ ಮಟ್ಟಿಗೆ ಮಾಡ್ತಾ ಇರ್ತವೆ ಹಂಗೆ ಸ್ವಲ್ಪ ನಮ್ ಕಡೆಲ್ಲ ಸ್ವಲ್ಪ ಆಗ್ಬೇಕದು ಸ್ವಲ್ಪ ಒಂಚೂರು ಮಿಷನ್ ಕಡೆಗೆ ಒತ್ತು ಕೊಟ್ರೆ ಸ್ವಲ್ಪ ನಾವು ಖರ್ಚ ಕಡಿಮೆ ಮಾಡ್ಕೋಬಹುದು ಮೂರನೇನಪ್ಪ ಗೊಬ್ಬರ ನಾನೀಗ ಅದನ್ನೇ ಹೇಳಕ್ಕಿದ್ದೆ ಈಗ ಮೊದಲನೇದಾಗಿ ನೀನ್ ಹೇಳ್ದಂಗೆ ಬೀಜದ ವಿಚಾರ ಆಯ್ತು ಎರಡನೇದು ಈ ಆಳು ಕಾಳನ್ನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಯಂತ್ರ ಉಪಯೋಗಿಸೋದು ಅಂತ ತನ್ಬೇಕಾರ್ಲಿ ಅನ್ಕಂದೆ ಈಗ ಗೊಬ್ಬರಕ್ಕೆ ಎಷ್ಟು ಸುರಿತೀವಿ ನಾವು ಕಡಿಮೆ ಮಾಡ್ಕೊಳ್ಳಂಗಪ್ಪ ಕಡಿಮೆ ಮಾಡ್ಕೋಬೇಕು ಅದ್ನ ಈಗ ಈ ನೋಡ ಮೊದ್ಲೆಲ್ಲ ಏನ್ ಮಾಡೋರು ಗಾಡಿಲಿ ತರೋರು ಗಾಡಿಲಿ ತರೋರು ಅಂತ ಎತ್ತಿನ ಗಾಡಿಲಿ ಒಂದ್ ಚೀಲನ ಎರಡ್ ಚೀಲನ ತಂದು ಹಾಕ್ಬಿಟ್ರೆ ಇನ್ನ ಆ ವರ್ಷದ ಬಂಗ್ ಮುಗಿತಂತ ಏನ್ ಆ ಕಡೆ ತಿರುಗಿ ನೋಡ್ತಿರಲ್ಲ ಗೊಬ್ಬರದ ಕಡೆ ಆಮೇಲೆಲ್ಲ ಸೈಕಲ್ ಬರಕ್ ಶುರು ಆದ್ವಲ್ಲಪ್ಪ ಆ ಬಾರಿದ ಮೇಲೆ ಇಟ್ಕೊಳ್ಳೋದು ತಾಂಬರೋದು ಯಾವಾಗ ಮನ್ಸು ಬರ್ತದ ಅವಾಗೆಲ್ಲ ತಾಂಬರೋದು ಎರ್ಚೋದು ಹೋಗೋದು ಅದೇ ಒಬ್ಬರ ಸಾಕಲ್ಲ ಅದೇನು ಕೊಟ್ಟಿಗೆ ಗೊಬ್ಬರದಂಗಲ್ಲ ತನೇನ್ ಗೊಬ್ಬರದಂಗ ಅಂತ ನೀನ್ ಗಾಡಿ ಮಾಡ್ಕೊಂಡ್ ಹೇರ್ಕೊಂಬರ್ಬೇಕು ಫಸ್ಟ್ ಬದಲಲ್ಲಿ ಬಿಟ್ಕೋಬೇಕು ತಲೆ ಮೇಲೆ ಹೊತ್ಕೋಬೇಕು ಅತ್ತ ಆಂಡೋಗ್ ಹಾಕ್ಬೇಕು ಆ ತರ ಕಷ್ಟ ಇತ್ತು ರೈತರಿಗೆ ಸಬ್ಸಿಡಿಲೆಲ್ಲ ಸಿಗುತ್ತಾ ಅಣ್ಣಯ್ಯ ಯಾವ್ದು ಎಲ್ಲದಕ್ಕೂ ಸಿಗ್ತದೆ ಎಲ್ಲದಕ್ಕೂ ಸಬ್ಸಿಡಿ ಸಿಗ್ತದೆ ಆಮೇಲೆ ಶಂಕರಣ್ಣ ಬೈಕ್ ಗಳಾಗ್ಬಿಟ್ಟಲ್ಲಪ್ಪ ಇದು ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಕೊಂಡ್ ಬರೋ ಎಷ್ಟು ಜನ ಹಿಂದೆ ಸೀಟ್ ಮೇಲೆ ಇಟ್ಕೊಂಡ್ ಎಷ್ಟು ಜನ ಎಷ್ಟು ಜನ ಇಟ್ಕೊಂಡ್ಬರ್ರು ಅದು ಹಿಂದ್ಗಡೆ ಒಬ್ರು ಕೂತ್ಕೊಂಡು ಎರಡು ಹಾಕೊಂಡು ಬರ್ರು ಆಯ್ತು ಈಗ ಅವೆಲ್ಲ ಕಡಿಮೆ ಆಗ್ಬಿಟ್ಟು ಈಗ ಎಂತ ಈ ತರದ ಬಂದವಲ್ಲಪ್ಪ ಸ್ಕೂಟಿ ತರ ಮುಂದ್ಗಡೆ ಎರಡು ಇಟ್ಕೋಬಹುದು ಈಗ ಚೀಲ ಎರಡ್ ಚೀಲ ಇಟ್ಕ ತಗೊಂಬ ಹಾಕು ಈ ತರ ಅದು ವಿವೇಚನೆ ಇಲ್ದಾನೆ ಹಾಕೋಬಾರ ಯಾಕೆ ಅಂತ ಅಂದ್ರೆ ಈ ಗೊಬ್ಬರ ಇವೆಲ್ಲ ಹೆಂಗೆ ಅಂತ ಅಂದ್ರೆ ಔಷಧಿ ಇದ್ದಂಗವು ಹಿತಮಿತ ಏನ್ ದಿವಸ ಔಷಧಿ ಕುಡಿಯಕ್ ಆಯ್ತದ ಇಲ್ಲ ಕುಡಿತೀಯ ಅಂತ ಅನ್ಕೊಂಡ್ ದಿವಸ ಹುಷಾರಿಲ್ದೆ ಒಂಚೂರ್ ಕುಡಿಯೋದು ಹೆಚ್ಚು ಅಲ್ವಾ ಸಾಲದಕ್ಕೆ ಈಗ ನಮ್ ಜನ ಏನ್ ಮಾಡ್ಬಿಟ್ಟವ್ರೆ ಅಂತಾನೆ ಈಗ ತಪ್ಪು ಮಾಡ್ತಿರೋದು ಎಲ್ಲಿ ಅಂತಂದ್ರೆ ಈಗ ಸರಿ ಆ ಸಮಯ ಈಗ ಏನಂತಂದ್ರೆ ಗೋಡೋಡ್ಕೋಬಹುದ ಹೆಂಗಿರೋ ನೀರಿಲ್ಲ ಕೆರೆಗಳಲ್ಲಿ ಆಯ್ತಾ ಗೋಡೋಡ್ಕೋಬಹುದು ಎಬ್ಬೆ ಮಣ್ಣು ತಂದು ಹಾಕಬಹುದು ಫಸ್ಟ್ ಇಲ್ಲಿಂದ ಆರಂಭ ಮಾಡ್ಕೋಬೇಕು ಇದು ಈಗ ನೋಡಿ ಕರೆಕ್ಟ್ ಈಗ ನೋಡು ಬೇಸಿಗೆ ಆಯ್ತಾ ಈ ಟೈಮಲ್ಲಿ ಹೆಂಗಿರು ಉತ್ಕೊಂಡಿದೀವಿ ತಂದೀಕ ಹಾಕಬಿಟ್ರೆ ಎಷ್ಟು ಅನುಕೂಲ ಆಯ್ತದೆ ಅಂತಂದ್ರೆ ಅಲ್ಲಿಂದ ಸ್ಟಾರ್ಟ್ ಮತ್ತೆ ಸಲ್ಲದಕ್ಕೆ ನೋಡಪ್ಪ ನಾವೇ ತಿಪ್ಪೆ ಗೊಬ್ಬರ ಎಲ್ಲ ಮಾಡ್ಕೋಬಹುದ ಆಯ್ತಾ ಕೊಟ್ಟಿಗೆ ಗೊಬ್ಬರ ಮಾಡ್ಕೋಬಹುದು ತಿಪ್ಪೆ ಗೊಬ್ಬರ ಮಾಡ್ಕೋಬಹುದು ಸೊ ಹಂಗಾಗಿ ಇರೋ ಅವಕಾಶಗಳನ್ನ ಬಳಸ್ಕತಾ ಇಲ್ಲ ನೀವ್ ಹೇಳಂಗೆ ಗೊಬ್ಬರ ಕಡಿಮೆ ಮಾಡ್ಬೇಕು ಅಂತಂದ್ರೆ ಬಳಸ್ಕತಾ ಇಲ್ಲ ಬಳಸ್ಕೋಬೇಕಾಗಿ ನಮ್ ಧರ್ಮ ಹೌದು ಹೌದು ಹೌದು ಅದಕ್ಕೋಸ್ಕರ ಇದೇನಾಗ್ಬಿಟ್ಟಿದೆ ಅಂತ ಅಂದ್ರೆ ಶಂಕರಣ್ಣ ಬಾರಿ ತರದು ಹಾಕೋದು ಈಗ ನೋಡಪ್ಪ ಕೈ ಒಂಚೂರು ನೋವು ಬಂತು ಅಂದ್ರೆ ಕಾಲ್ ನೋವು ಬಂತು ಅಂತ ಅಂದ್ರೆ ಏನೋ ವಿಟಮಿನ್ ಇಂಥವು ಕಡಿಮೆ ಇರ್ತವೆ ಅಂತ ಅನ್ಕೊಂಡು ಯಾವ್ದೋ ಒಂದು ಟಾನಿಕ್ ಬರ್ಕೊಡ್ತಾರೆ ಡಾಕ್ಟರ್ ಅದ್ ಬರ್ಕೊಟ್ಟಾಗ ನೋವು ಕಡಿಮೆ ಆಗೋರು ನಾವು ಬಳಸ್ಕೊಂಡ್ರೆ ನೀನ್ ಆರೋಗ್ಯವಾಗಿದ್ದಾಗಲೂ ದಿವಸ ಬೆಳಗ್ಗೆ ಒಂದ್ ಚಮಚ ಮಧ್ಯಾಹ್ನ ಒಂದ್ ಚಮಚ ರಾತ್ರಿ ಒಂದ್ ಚಮಚ ಕುಡಿದ್ರೆ ಕತೆ ಏನಾಗ್ಬೇಕು ಒಂದು ಹಂಗೆ ಈ ವಿವೇಚನೆ ಇಲ್ದಾನೆ ಜಾಸ್ತಿ ಬಳಕೆ ಮಾಡಕ್ ಹೋಗ್ಬಾರ್ದು ನಾವು ಯಾವ್ದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಆಮೇಲೆ ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳಿರ್ತಾರೆ ನಿನ್ ಭತ್ತ ಹಾಕಿದ್ರೆ ನೋಡಪ್ಪ ಇಂಥ ಗೊಬ್ಬರ ಇಷ್ಟು ಹಾಕಬೇಕು ಇದ ಮೂರ್ ಟೈಮ್ ಅಲ್ಲ ನಾಲ್ಕು ಟೈಮ್ ಅಲ್ಲ ಹಿಂಗೆ ವಿಭಜನೆ ಮಾಡ್ಕೊಂಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಆ ತರನೇ ಕೊಡ್ಬೇಕದ ಆಮೇಲೆ ಗೊಬ್ಬರ ಅಂದ ತಕ್ಷಣ ಎಲ್ಲದಕ್ಕೂ ನಾವು ಬರೀ ಗೊಬ್ಬರದ ಅಂಗಡಿಗೆ ಹೋಗೋದಲ್ಲ ಶಂಕರಣ್ಣ ಈಗ ಯೂರಿಯಾ ಆಯ್ತಲ್ಲಪ್ಪ ನಾವೇ ಮಾಡ್ಕೋಬಹುದು ಅದ ಅದೇನ್ ಕಷ್ಟದ ಕೆಲಸ ಅಲ್ಲ ಆಯ್ತಾ ಮೂರಡಿ ಒಂದೂರ ಅಡಿ ಮಾಡ್ಕೊಂಡು ಒಂದ್ ಮುಕ್ಕಾಲು ಹೊಸಿ ಮರಳು ತುಂಬಿಡೋದು ಅದಕ್ಕೆ ಮರಳು ತುಂಬಿಟ್ಟು ಅದಕ್ಕೆ ಗಂಡ್ಲ ಅದು ನೋಡಿ ತೊಟ್ಟಿ ಎಲ್ಲಿ ಮಾಡ್ಕೋಬೇಕು ಅಂತ ಅಂದ್ರೆ ಇಲ್ಲಿ ನಮ್ದು ಕೊಟ್ಟಿಗೆ ಇರ್ತದ ಅಲ್ಲಿ ಹತ್ರ ಮಾಡ್ಕೋಬಿಡೋದು ಈ ಮರಳ ತಂದು ತುಂಬಕೋಬಿಡೋದು ಮುಕ್ಕಾಲು ಹೊಸಿಯ ಒಂದ್ 20 ದಿವಸ ಶಂಕರಣ್ಣ ದಿವಸ ಒಂದೊಂದು 10-10 ಲೀಟರ್ 15 ಲೀಟರ್ ಗಂಜಲ ತಗೊಂಡು ಹುಯ್ಯ ಅದ್ರೊಳಗೆ ಒಂದ್ 20 ದಿವಸ 30 ದಿವಸ ಬಿಡೋದ ಒಂದ್ ತಿಂಗಳು ತಿಂಗಳು ಬಿಟ್ರೆ ಮರಳಿರ್ತದಲ್ಲ ಎಲ್ಲ ಒಂದ್ ಸ್ವಲ್ಪ ಕಪ್ ಕಪ್ ಕಪ್ ಕಪ್ ಆಯ್ತದೆ ಗಂಜಲ ಹಾಕಿದ್ರೆ ಗಂಜಲ ಹಾಕಿದ್ರೆ ಅದೆಲ್ಲ ಹೀರ್ಕತ್ತದ ಒಂಥರ ಹಿಡ್ದಿಟ್ಕತ್ತದ ಹಿಡ್ದಿಟ್ಕೊಂಡು ಆಮೇಲೆ ಅದ ತಾಂಬಂಬಿಟ್ಟು ನೆರಳನ್ನ ಒಣಗಿಸೋದು ಮರಳ ಮರಳ ನೆರಳನ್ನ ಒಣಗಿಸ್ಬಿಟ್ಟು ಚೀಲ ಕಟ್ಟಿ ಇಟ್ಕೋಬಿಡೋದು ಚೀಲ ಕಟ್ಟಿ ಇಟ್ಕೋಬಿಡೋದು ನಿನ್ಗೆ ಯಾವಾಗ ಬೇಕಾವಾಗ ಬಳಕೆ ಮಾಡ್ಕೋಬಹುದು ಯೂರಿಯಾ ಅದು ನೋಡಪ್ಪ ನಾವೇ ತಯಾರ್ ಮಾಡ್ಕೊಳ್ಳ ಅಂತ ಯೂರಿಯಾ ಅದು ನೋಡಿ ನನಗೆ ಗೊತ್ತಾಯ್ತಲ್ಲ ಸಾವಯವ ಯೂರಿಯಾ ಅಂತ ಹೇಳಿ ಕರೀತಾರದ ಅದ್ ನಿನ್ ಯಾವ್ದು ಕಾರವೆ ನಿನ್ ರಾಗಿ ಗಾರು ಹಾಕ ಭತ್ತ ಕಾರು ಹಾಕ ತೋಟಗಾರಿಕೆ ಬೆಳೆ ಇದ್ರೆ ತೋಟಗಾರಿಕೆ ಬೆಳೆಗಾರು ಹಾಕ ಅಡ್ಕಿಗೆ ಹಾಕತಿಯ ಹೆಂಗ್ ಹಾಕತಿಯ ಯಾವ್ದು ಕಾರು ಹಾಕಬಹುದು ಎಲ್ಲದಕ್ಕೂ ಬಳಸಬಹುದು ಅಂತ ಎಲ್ಲ ಯೂರಿಯಾವೇ ಅದು ಈಗ ಯೂರಿಯಾ ಅಂತ ಕಾಳು ಕಾಳು ಬರ್ತದಲ್ಲಪ್ಪ ಹಂಗ ಇದು ಕೂಡ ಯೂರಿಯಾನೆ ಅಂದ್ರೆ ಈಗ ನೀನ್ ಹೇಳ್ದಂಗೆ ಈಗ ಗಂಜಲ ಹಾಕ್ತೀವಲ್ಲ ಅಣ್ಣ ಅದು ಜಾಸ್ತಿ ಅನ್ಸಕ್ಕಲ್ವ ಗಂಜಲ ಹಾಕಿದ್ರೆ ಮತ್ ನಾವ್ ಒಣಗಿಸ್ತೀವಲ್ಲ ಹೀರ್ಕತ್ತದಲ್ಲ ಅದು ಹೀರ್ಕತ್ತದೆ ಆಮೇಲೆ ಅದೇನ್ ತುಂಬಾ ಅಂತೇನು ಅಪಾಯಕಾರಿ ಅಲ್ಲ ಈಗ ಮರಳು ಅಂತ ಅಂದ್ರೆ ಅದಕ್ಕೆ ಎಷ್ಟು ಸಾಮರ್ಥ್ಯ ಇರ್ತದ ಅಷ್ಟೇ ಹೀರ್ಕೊಂಡಿರ್ತದೆ ಮರಳು ತುಂಬಾ ಒಳ್ಳೇದು ಶಂಕರಣ್ಣ ಈಗ ನಮ್ಮ ಕೆರೆ ದಡದಲ್ಲಿ ಈ ಹೊಳೆ ದಡದಲ್ಲಿ ಮರಳ ಇರಕ್ ಬಿಡ್ಬೇಕು ಯಾಕೆ ಅಂತ ಅಂತಂದ್ರೆ ನೀರ ಹಿಡಿದಿಟ್ಕೊಳ್ಳ ಶಕ್ತಿ ಐತೆ ಎಷ್ಟು ನೀರ್ ಬೇಕಾರುವೆ ಎಷ್ಟು ಅಂದ್ರೆ ಈಗ ನದಿನಲ್ಲಿ ಎಷ್ಟು ನೀರು ಹರಿತಾ ಇರ್ತದ ಅಷ್ಟೇ ನೀರ್ನ ಮರಳು ಹಿಡಿದಿಟ್ಕೊಂಡಿರ್ತದೆ ಆಯ್ತಾ ಹೆಂಗ್ ಹಿಡಿದಿಟ್ಕತ್ತದೆ ಅಂತ ಅಂದ್ರದು ಎಲ್ಲಿವರೆಗೂ ಇರ್ತದ ಅಷ್ಟುವೆ 15-20 ಅಡಿ ಆಳದವರೆಗೂ ಮಳೆ ಇರ್ತದೆ ಅಲ್ಲಿವರೆಗೂ ನೀರನ್ನ ಹಿಡಿದಿಟ್ಕೊಂಡಿರ್ತದೆ ಹಿಡಿದಿಟ್ಕೊಂಡಿರ್ತದೆ ಆಮೇಲೆ ಬಹಳ ಮುಖ್ಯವಾಗಿ ಏನು ಅಂತ ಅಂದ್ರೆ ನೀನ್ ಡ್ಯಾಮ್ ಕಟ್ತೀಯಲ್ಲ ಡ್ಯಾಮಿನ ನೀರು ಆವಿಯಾಗಿ ಹೋಯ್ತದೆ ಆಯ್ತಾ ಮರಳಿನ ನೀರು ಆವಿಯಾಗ ಆಗಲ್ಲ ಯಾಕೆ ಅಂತ ಅಂತಂದ್ರೆ ಅದ್ ಹೀಟ್ ತಗೊಳಕಲ್ಲ ಒಳಗಡಿಕೆ ಹೇಳಿ ಕೇಳಿ ಮರಳಲ್ಲ 50 ಡಿಗ್ರಿಲಿ ಟೆಂಪರೇಚರ್ ಆದ್ರೂ ಒಂದು ಚೂರು ನೀರು ಅವೇ ಹಾಕಲು ಅಂತ ಅಷ್ಟು ಇದಿರ್ತದೆ ಹಂಗಾಗಿ ಇಂಥ ಮರಳು ಈ ನಾನು ಮರಳಲ್ಲಿ ಯೂರಿಯಾ ಮಾಡೋದು ಹೇಳಿದ್ನಲ್ಲ ಇಂಥವು ಇವೆಲ್ಲಾನು ಒಂಚೂರು ನಾವು ಮಾಡದ ಕಲ್ತ್ಕೋಬೇಕು ಮಾಡೋದ್ ಕಲ್ತ್ಕೊಂಡು ಹಿಂಗ ನಮ್ಮ ಖರ್ಚುಗಳು ಒಂದಷ್ಟು ಕಡಿಮೆ ಮಾಡ್ಕೋಬಹುದು ಈಗ ತೆಂಗಿನ ಗರಿ ಇರ್ತವೆ ಅಡಕೆ ಮೊಟ್ಟೆ ಇರ್ತವೆ ಎಲ್ಲಾನು ತರದ ಈಗ ಅವಕ್ಕೂ ಎಲ್ಲ ಸುಮಾರು ಇವು ಬಂದ್ಬಿಟ್ಟವೆ ಚಾಪ್ ಕಟ್ಟರ್ ಅಂತ ಎಲ್ಲ ಪುಡಿ ಮಾಡಿ ಬಿಸಾಕ್ಬಿಡ್ತದ ಅದು ಆಯ್ತಾ ನೀನ್ ಎಷ್ಟಾರು ಇರ್ಲಿ ಗರಿ ತಗೊಂಬ ಅದು ಇದಾಗ್ಬಿಡ್ತದೆ ಅದೆಲ್ಲ ಪುಡಿ ಪುಡಿ ಪುಡಿ ಪುಡಿ ಆಯ್ತದಲ್ಲಪ್ಪ ಈ ಮರದ ಒಟ್ಟಾದಂಗ ಆಗ್ಬಿಡ್ತದೆ ಮರಕೋ ಮಿಲ್ಲಲ್ಲಿ ಒಟ್ಟಿರ್ತದಲ್ಲ ಆ ತರ ಆಗ್ಬಿಡ್ತದೆ ಅದೆಲ್ಲ ಒಂದ್ ಕಡೆ ಗುಡ್ಡೆ ಹಾಕೊಳ್ಳೋದು ಗುಡ್ಡೆ ಹಾಕೊಂಡು ಶಂಕರಣ್ಣ ಅದು ತಕ್ಷಣ ಕರಗಕ್ಕಲ್ಲ ಕೇಳಿ ಕೇಳಿ ಮರದ ಅಂಶ ಅಲ್ಲ ಕರಗಕ್ಕಲ್ಲ ಲೇಟ್ ಅದಕ್ಕೇನು ಒಂಚೂರು ಸಗಣಿ ಬಗ್ಡ ಮಾಡ್ಕೊಂಡು ತೆಕ್ಕಳಿಸ್ಕೊಂಡು ಒಂದಿಷ್ಟು ಇತ್ತಂದ್ ಬಿಟ್ಬಿಟ್ರೆ ಎರೆ ಹುಳವ ಏನ್ ಕಡದಾಕ್ಬಿಡ್ತವೆ ಒಳ್ಳೆ ಒಳ್ಳೆ ಟೀ ಪುಡಿ ಇದ್ದಂಗ ಗೊಬ್ಬರ ಆಯ್ತದ ನೋಡಪ್ಪ ಆ ಗೊಬ್ಬರನ ನಾವ್ ಹಾಕಬಹುದು ಎರೆ ಗೊಬ್ಬರ ಆಗ್ಬಿಡ್ತದಲ್ಲ ಎರೆ ಗೊಬ್ಬರ ಬಾರಿ ಶ್ರೇಷ್ಠ ಅಂತ ಯಾಕೆ ಅಂತ ಅಂದ್ರೆ ಒಳ್ಳೆ ಪೋಷಕಾಂಶ ಇರ್ತಾವ ಅದ್ರಲ್ಲಿ ಅದು ಬೇಕಾದ್ರೆ ಇನ್ನೂ ಅದು ಚೆನ್ನಾಗಬೇಕು ಬೇಗ ಆಗಬೇಕು ಅಂತ ಅಂತ ಅಂದ್ರೆ ಒಂದ್ ಟಾರ್ಪಲ್ ಗಿರ್ಪಲ್ ಮುಚ್ಚಬಿಡೋದು ನೆರಳಲ್ಲಿ ಇಟ್ಬಿಟ್ಟು ಟಾರ್ಪಲ್ ಗಿರ್ಪಲ್ ಮುಚ್ಚಬಿಟ್ರೆ ಬೇಗ ಕಳಿತದೆ ಅಲ್ಲ ಅದಕ್ಕೆ ಇದು ಕೆಲವೊಂದು ನೀನು ಕೇಳಿರ್ಬೇಕು ಈ ಸಂಸ್ಥೆಗಳಲ್ಲಿ ಮತ್ತೆ ಅಧಿಕಾರಿಗಳಲ್ಲಿ ಹೇಳ್ತಾರಲ್ಲ ನಾವ್ ಏನಾದ್ರು ಎರೆ ತೊಟ್ಟಿ ಮಾಡಬೇಕು ಅನ್ನೋದಾದ್ರೆ ಮೇಲ್ಗಡೆ ಒಂದು ಚಪ್ರ ಮಾಡಿ ಅಂತ ಹೇಳ್ತಾರ ನೆರಳಿರ್ಲಿ ಅಂತ ಯಾಕೆಂತಂದ್ರೆ ಎರೆಹುಳು ಇರ್ತದಲ್ಲ ಬಿಸಿಲಲ್ಲಿ ಬದುಕಲ್ಲ ಅದು ಬಿಸಿಲು ಅಂತ ಅಂದ್ರೆ ಆಗೋದಿಲ್ಲ ಅದಕ್ಕೆ ಬಿಸಿಲು ಇತ್ತು ಅಂತ ಅಂದ್ರೆ ಭಾರಿ ಕಷ್ಟ ಆಗ್ಬಿಡ್ತದ ಅದಕ್ಕೋಸ್ಕರ ಬಿಸಿಲಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಅದ್ ಯಾವಾಗ್ಲೂ ನೋಡು ಮಣ್ಣೊಳಗಡೆ ಇರ್ತದ ಅದು ಯಾಕೆಂತಂದ್ರೆ ಕೆಲಸ ಅಲ್ಲಯ್ಯ ಆಮೇಲೆ ಅದಕ್ಕೆ ಜಾಸ್ತಿ ಉಷ್ಣ ಅಂದ್ರೆ ಆಗೋದಿಲ್ಲ ಆಮೇಲೆ ಅದು ಯಾವಾಗ್ಲೂ ನೋಡು ರಾತ್ರಿ ಹೊತ್ತು ತಂಪಿನ ಹೊತ್ತಲ್ಲಿ ಜಾಸ್ತಿ ಕೆಲಸ ಮಾಡೋದು ಬಿಸಿಲು ಅಂದ್ರೆ ಹಾಕಲ್ಲ ಅದಕ್ಕೋಸ್ಕರ ಬಿಸಿಲು ಇರ್ಲಂಗೆ ಮಾಡ್ಕೊಂಡ್ರೆ ಅದರಲ್ಲೇ ಒಳ್ಳೆ ಗೊಬ್ಬರ ಮಾಡ್ಕೋಬಹುದು ಅದು ಬಳಕೆ ಮಾಡ್ಕೊಳ್ಳೋದು ಒಂದಷ್ಟು ಕೋಳಿ ಸಾಕೊಳ್ಳೋದು ಒಂದಷ್ಟು ಕುರಿ ಸಾಕೊಳ್ಳೋದು ಮೀನ್ ಸಾಕೊಳ್ಳೋದು ಮೊಲ ಸಾಕೊಳ್ಳೋದು ಹಂದಿ ಸಾಕೊಳ್ಳೋದು ಇಂಥವೆಲ್ಲನೂ ಮಾಡ್ಕೊಂಡ್ರೆ ಅವಾಗ ರೈತರದ್ದು ಆದಾಯ ಒಂದಷ್ಟು ಜಾಸ್ತಿ ಆಯ್ತದೆ ದಿವಸ ಬರಂಗ ಆಯ್ತದೆ ಆಮೇಲೆ ಈ ತರ ಯಾರು ಮಾಡ್ತಾರೋ ಶಂಕರಣ್ಣ ಅವರೆಲ್ಲ ಲಕ್ಷ ಲಕ್ಷ ಇಟ್ಟವ್ರು ಇವತ್ತು ನಾನು ಬರೀ ಒಂದು ಮಾಡ್ತೀನಿ ಬರೀ ನಾನು ಜ್ವಾಳ ಹಾಕ್ತೀನಿ ಚುಂಟಿಯಾಗಿ ಹಾಕ್ತೀನಿ ಶುಂಠಿ ಹಾಕ್ತೀನಿ ಅಂದ್ರೆ ಹಾಕಲ್ಲ ಈ ತರ ನಾನು ಏನ್ ಹೇಳಿದ್ನ ಆಗ್ಲೇ ಹೇಳಿದ್ನಲ್ಲ ದನ ಇರ್ಬೇಕು ಕುರಿ ಇರ್ಬೇಕು ಮೇಕೆ ಇರ್ಬೇಕು ಮೀನ್ ಇರ್ಬೇಕು ಕೋಳಿ ಇರ್ಬೇಕು ಇವೆಲ್ಲ ಇತ್ತು ಅಂತ ಅಂದ್ರೆ ಅದ್ರ ಜೊತೆಗೆ ನಾನು ಕೃಷಿ ಮಾಡ್ತಿದ್ದೀನಿ ಅಂತ ಅಂದ್ರೆ ನೋಡಪ್ಪ ನಾವು ಒಳ್ಳೆ ಸಂಬಳ ತಗೊಂಡಂಗೆ ತಿಂಗಳು ತಿಂಗಳು ತಗೋಬಹುದು ಇಲ್ಲ ಅಂತ ಅಂದ್ರೆ ಭಾರಿ ಕಷ್ಟ ಆಯ್ತದೆ ಯಾಕೆ ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಶಂಕರಣ ಈಗ ಆರಂಭ ಆಯ್ತೈತೆ ಯಾಕೆ ಅಂತಂದ್ರೆ ಈಗ ಹಬ್ಬ ಮುಗಿತಲ್ಲ ಇನ್ಮೇಲೆ ನಮ್ ಕೆಲಸ ಶುರು ಇಲ್ಲಿಂದ ಎಲ್ಲ ಚಿಂತನೆ ಮಾಡ್ಕೋಬೇಕು ನಾವು ಆದಷ್ಟು ಖರ್ಚು ಕಡಿಮೆ ಮಾಡ್ಬೇಕು ಚಿಂತನೆ ಮಾಡ್ಕೊಂಡು ಮತ್ತೆ ಪೂರ್ವ ತಯಾರಿ ಮಾಡ್ಕೋಬೇಕು ಈಗ ಮಾಡ್ಕೋಬೇಕು ಮಾಡ್ಕೊಂಡು ಖರ್ಚು ಕಡಿಮೆ ಮಾಡ್ಬೇಕು ಒಟ್ಟಿಗೆ ಖರ್ಚು ಜಾಸ್ತಿ ಆಗ್ಬಾರ್ದು ಅಷ್ಟೇ ಈ ತರ ಮಾಡ್ಕೊಂಡ್ರೆ ನಾವೊಂದಷ್ಟು ಉದ್ದಾರ ಆಗ್ಬೋದು ಇಲ್ಲ ಅಂತ ಅಂದ್ರೆ ಭಾರಿ ಕಷ್ಟ ಐತೆ ಶಂಕರಣ್ಣ ಅಲ್ಲ ಅಲ್ಲ ನೀನು ಹೇಳೋದು ಬಹಳ ಒಳ್ಳೇದು ಅಣ್ಣ ಆ ಉದ್ದೇಶಕ್ಕಾಗಿಯೇ ನಿನ್ನ ಹತ್ರಕ್ಕೆ ಬರೋದು ಹಿಂಗೆಲ್ಲ ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಳ್ಳೋಣ ಅಂತ ಹೇಳಿ ಈಗ ನೋಡು ಮೀನಕ್ಕ ಹಿಂಗಂತಳೆ ಹಂಗಂತಳೆ ಹಿಂಗಂತಳೆ ಹಂಗಂತಳೆ ಆದ್ರೂ ಸುಮ್ಮನ್ ಕೂತ್ಕೊಳ್ತಲ್ಲ ನಮ್ ಮೀನಕ್ಕ ಊರದಿಲ್ಲ ಕಣಪ್ಪ ಅವಳು ಹೆಂಗೆ ಅಂತ ಅಣ್ಣ ಹೇಳ್ದಂಗೆ ಇನ್ನೊಂದ್ ಬೆಳೆಯಲ್ಲಿ ಬರುತ್ತೆ ಅಥವಾ ಇನ್ನೊಂದು ಏನೋ ಒಂದ್ ಕೋಳಿ ಸಾಕಣಿಕೆ ಏನರಲ್ಲ ಒಂಚೂರು ದುಡ್ಡು ನೋಡ್ಬೋದಲ್ಲಪ್ಪ ಸರಿ ಮೀನಕ್ಕ ನೀನು ಬಹಳ ಯಾಕೋ ತರಾತುರಲ್ಲಿ ಇದೀಯಾ ಅಣ್ಣ ಈಗ ತಕ್ಷಣಕ್ಕೆ ಏನಾರು ಕಾಪಿ ಗಿಪಿ ಏನಾದ್ರು ಕೊಡು ಹುಡ್ಕನ ಹತ್ಲಾಗ ಹೊರಡ್ಲಿ ಆಯ್ತು ಆಯ್ತು ಆಯ್ತು ನಡ್ರಿ ಮತ್ತೊಳಗನೆ ಇದುವರೆಗೂ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. ಈಗ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಒಂದು ಜನಪದ ಗೀತೆ. ಅದಕ್ಕೆ ಹೋಗೊಡುತ್ತಿರಬೇಕ. ಹಾಲು ಸಕ್ಕರೆ ಎಂಥ ಸಂಸಾರ ನಮ್ಮದಾಗಬೇಕ.